ていうようなふっくら頂戴や。ज्ञानं अज्ञानं एरडन्नु कोडुव स्वामी सृष्टि स्थिति लय नियमन ज्ञान अज्ञान ബന്ധ മോക്ഷം എട്ടെന്നു കൊടുവ സ്വാമി എട്ടരല്ലി ജ്ഞാന ഹാഗൂ അജ്ഞാനകളെമ്പ എരടന്നൂ നമുക്ക് നീടുവ ಮಹಿಮೆಯನ್ನು ಧಿಯೋ ಯೋ ನ ಪ್ರಚೋದಯಾತ್ ಈ ಮಾತಿನಲ್ಲಿ ಚಿಂತನೆ ಮಾಡಬಹುದು. ಜ್ಞಾನವನ್ನು ನೀಡಿದ್ದು ಒಂದು ದೊಡ್ಡ ಉಪಕಾರ. ಕೆಲವು ಸಂದರ್ಭಗಳಲ್ಲಿ ಅಜ್ಞಾನವನ್ನು ದೇವರು ನೀಡಿದ್ದು ಒಂದು ದೊಡ್ಡ ಅನುಗ್ರಹ. ಬಾಯಿಗೆ ತುತ್ತು ಇಡುವಾಗ ತುತ್ತು ಕಾಣುತ್ತೆ, ದೊಡ್ಡ ಅನುಗ್ರಹ. ಅನ್ನದ ಅಗಳಗಳಿನಲ್ಲಿ ಲೆಕ್ಕ ಇಲ್ಲದಷ್ಟು ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮವಾದ ಕಾಣದ ಕ್ರಿಮಿಗಳು ಆವರಿಸಿಕೊಂಡಿರುತ್ತವೆ. ಅವುಗಳು ಕಾಣೋದಿಲ್ಲ, ಅದು ದೊಡ್ಡ ಅನುಗ್ರಹ ಅನ್ನೋದಕ್ಕೆ ಸಂತೋಷವಾಗಿ ತುತ್ತನ್ನು ಬಾಯಿಯಲ್ಲಿ ಹಾಕ್ತೇವೆ. ಮೈಕ್ರೋಸ್ಕೋಪನ್ನು ಇಟ್ಟುಕೊಂಡಾಗ ಕಾಣುವ ಕ್ರಿಮಿಗಳೆಲ್ಲ ನಮ್ಮ ಈ ಮಾಂಸದ ಕಣ್ಣಿಗೆ ಕಾಣುವುದಾದರೆ ಬಾಯಿಗೆ ತುತ್ತು ಹಾಕುವುದೇ ಕಷ್ಟವಾಗಿತ್ತು. ತುತ್ತು ಕಾಣುವಂತೆ ಮಾಡಿದ, ಜ್ಞಾನ ಕೊಟ್ಟ, ಅದು ಅನುಗ್ರಹ. ಕ್ರಿಮಿ ಕಾಣದಂತೆ ಮಾಡಿದ, ಅಜ್ಞಾನ ಕೊಟ್ಟ, ಅದು ಅನುಗ್ರಹ. ವ್ಯತ್ಯಾಸವಾಗಿದ್ದರೆ ಅದು ನಿಗ್ರಹ. ತುತ್ತು ಕಾಣೋದಿಲ್ಲ, ಕ್ರಿಮಿಗಳು ಮಾತ್ರ ಕಾಣುತ್ತವೆ, ಅಥವಾ ಎರಡೂ ಕಾಣುತ್ತವೆ, ಹಾಗೆ ಮಾಡಿಲ್ಲ. ಜ್ಞಾನ ಸ್ಮರಣೆ ವಿಸ್ಮರಣೆ, ಸ್ಮರಣೆ ಎಂತಹ ದೊಡ್ಡ ಅನುಗ್ರಹ ದೇವರು ಮಾಡಿದ್ದು. ಸ್ಮರಣೆಯ ಅವಶ್ಯಕತೆ ಮನುಷ್ಯ ಯಾವುದೋ ಒಂದು ದೊಡ್ಡ ಪ್ರಸಂಗದಲ್ಲಿ ತಾನು ಹೇಳಬೇಕಾದ ವಿಷಯ ತನಗೆ ನೆನಪಾದರೆ ಅದೇ ಒಂದು ದೊಡ್ಡ ವರದಾನ ಅಂತ ಭಾವಿಸ್ತಾನೆ. ಇಂತಹ ಒಂದು ಸಮಸ್ಯೆ ಪ್ರಶ್ನೆ ಎದುರಾದಾಗ ಯಾವತ್ತೋ ನಾನು ಕೇಳಿದ್ದು ಓದಿದ್ದು ನೆನಪಿಗೆ ಬಂತು, ಅಥವಾ ಯಾರೋ ನೆನಪು ಮಾಡಿ ಕೊಟ್ಟರು, ಬಹಳ ದೊಡ್ಡ ಉಪಕಾರ ಅಂತ. ಸತ್ಯ, ಆದರೆ ಸ್ಮರಣೆ, ನೆನಪು ಆ ಒಂದು ಸಂದರ್ಭದಲ್ಲಿ ಮಾತ್ರವಲ್ಲ, ಪ್ರತಿ ಕ್ಷಣದಲ್ಲಿಯೂ ನಮಗದರ ಅವಶ್ಯಕತೆ ಇದೆ. ಹೆಜ್ಜೆ ಹೆಜ್ಜೆಗೆ ಅದರ ಅವಶ್ಯಕತೆ ಇದೆ. ಮತ್ತಃ ಸ್ಮೃತಿಹಿ ಜ್ಞಾನಂ ಅಪೋಹನಂಚ. ಬೆಳಗ್ಗೆ ಎದ್ದ ಕೂಡಲೇ ನಾನೇನು ಮಾಡಬೇಕು, ಇವತ್ತು ಏನು ಮಾಡಬೇಕು ಅಂತ ನಿರ್ಧಾರವಾಗಿದೆ. ದಿನಚರಿ ನೆನಪಾಗಬೇಕು, ನಿತ್ಯವೂ ತಾನು ಮಾಡಬೇಕು ಅಂತ ಇಟ್ಟುಕೊಂಡದ್ದು ನೆನಪಾಗಬೇಕು. ಮುಖ ತೊಳೆಯುವ, ಹಲ್ಲುಜ್ಜುವ ನೆನಪಾಗಿಲ್ಲ, ಹಾಗೆ ಮುಂದುವರೆದೆ ಅಂತ ಆಗೋದಿಲ್ಲ. ಆದರೆ ಏನು ಕಥೆ, ನೆನಪು ಮಾಡಿಕೊಡುವವರಿಲ್ಲ. ಹೊಸ ವೈಜ್ಞಾನಿಕ ಸಾಧನೆಯ ಫಲವಾಗಿ ಇವತ್ತು ಅನೇಕ ವಾಹನಗಳಲ್ಲಿ, ಇನ್ನಿತರ ಕಂಪನಿಗಳಲ್ಲಿ ಕಾಲಕಾಲಕ್ಕೆ ಮಾಡಬೇಕಾದದ್ದನ್ನು ಸೂಚಿಸುವ ಧ್ವನಿಮುದ್ರಿಕೆಗಳು ಇರುತ್ತವೆ. ವಾಹನದಲ್ಲಿ ಕುಳಿತಾಯಿತು, ಸೀಟ್ ಬೆಲ್ಟ್ ಹಾಕ್ಕೊಳ್ಬೇಕು ಅಂತ ಹೇಳುತ್ತೆ ವಾಹನ. ಬಾಗಿಲು ಸರಿಯಾಗಿ ಕುಳಿತಿಲ್ಲ, ತೆರೆದಿದೆ, ಗಟ್ಟಿಯಾಗಿ ಮುಚ್ಚಿಕೊಳ್ಳಿ ಅಂತ ಮತ್ತೊಂದು ಧ್ವನಿಮುದ್ರಿಕೆ ಒದರತ್ತೆ. ಎಷ್ಟು ಸುವ್ಯವಸ್ಥಿತವಾದ ರೀತಿಯಲ್ಲಿ ಸಂಶೋಧನೆ ವ್ಯವಸ್ಥೆ ಬೆಳೆದಿದೆ, ಬಹಳ ದೂರದೃಷ್ಟಿಯಿಂದ, ಸೂಕ್ಷ್ಮದೃಷ್ಟಿಯಿಂದ ಇವುಗಳೆಲ್ಲವನ್ನು ಅಳವಡಿಸಿದ್ದು ಸ್ತುತ್ಯ, ಅಭಿನಂದನೀಯ ಅಂತ ಮ್ಯಾನುಫ್ಯಾಕ್ಚರ್ ಮಾಡಿದ ಕಂಪನಿಗಳನ್ನು ಯಾವುದೋ ಒಂದು ಮನಸ್ಸಿನ ಮೂಲೆಯಲ್ಲಿ ಅಭಿನಂದಿಸ್ತಾನೆ. ಆದರೆ ದೇವರು ಕೊಡುವ ಸೂಚನೆಗಳಿಗೆ, ಅಲಾರ್ಮ್ಗಳಿಗೆ, ಎಚ್ಚರಿಕೆಗಳಿಗೆ, ನೆನಪುಗಳಿಗೆ ಮನಸ್ಸಿನ ಮೂಲೆಯಲ್ಲ, ಮೂಲೆ ಮೂಲೆಗಳಲ್ಲಿ ಸಮಗ್ರ ಮನಸ್ಸಿನ ಪ್ರವಾಹವನ್ನೇ ಆ ಭಗವಂತನ ಪಾದಗಳಿಗೆ ಪ್ರವಣ ಮಾಡಿದರೂ ಕಡಿಮೆ ಇದೆ. ಹೇಳಬೇಕು, ಮುಖ ತೊಳೆಯಬೇಕು, ಹಲ್ಲುಜ್ಜಬೇಕು, ಮಲಮೂತ್ರ ವಿಸರ್ಜನೆ ಮಾಡಬೇಕು, ಕೈಕಾಲುಗಳನ್ನು ಶುದ್ಧ ಮಾಡಿಕೊಳ್ಳಬೇಕು, ಸ್ನಾನ ಮಾಡಬೇಕು, ಸಂಧ್ಯಾವಂದನ ಮಾಡಬೇಕು, ದೇವರಿಗೆ ನಮಸ್ಕಾರ ಮಾಡಬೇಕು, ಉಪಹಾರ ಮಾಡಬೇಕು. ಒಂದಾದ ಮೇಲೆ ಒಂದು, ಒಂದಾದ ಮೇಲೆ ಒಂದು ಬಾಹ್ಯ ಯಂತ್ರಗಳ ಅಪೇಕ್ಷೆ ಇಲ್ಲದಂತೆ ಒಳಗೇ ಕುಳಿತು ಮನಸ್ಸಿನಲ್ಲಿಯೇ ಇದ್ದು ಪಾಠ ಪಾಠ ಪಾಠ ಒಂದಾದ ಮೇಲೆ ಒಂದರಂತೆ ಏನು ಮಾಡಬೇಕು ಅಂತನ್ನುವ ಸೂಚನೆ ಬರುತ್ತದೆ. ತಕ್ಕಂತೆ ಇಂದ್ರಿಯಗಳ ಪ್ರವೃತ್ತಿ ಅವ್ಯಾಹತವಾಗಿ ನಡೆಯುತ್ತೆ. ಆ ಭಗವಂತನ ಕಾರುಣ್ಯ ಎಷ್ಟು, ಅವನ ಶಕ್ತಿ ಎಷ್ಟು, ಒಬ್ಬರೇ ಇಬ್ಬರೇ ಅನಂತ ಜೀವರಾಶಿ, ಅವರವರ ದಿನಚರಿಯೇ ಬೇರೆ, ಅವರವರ ಜೀವನದ ಶೈಲಿಯೇ ವಿಚಿತ್ರ, ಯೋಗ್ಯತೆ ವಿಚಿತ್ರ, ಅವನವನ ಯೋಗ್ಯತೆಗೆ ತಕ್ಕಂತೆ ಅವನಿಗೆ ಸಂಕಲ್ಪ, ಅವನ ಸಂಕಲ್ಪಕ್ಕೆ ತಕ್ಕಂತೆ ಕಾಲಕಾಲಕ್ಕೆ ಅವನಿಗೆ ಬೋಧನೆ, ಅದಕ್ಕನುಗುಣವಾಗಿ ಅವನ ಪ್ರವೃತ್ತಿ, ಇವುಗಳನ್ನು ಅನಂತ ಜೀವರಾಶಿಗಳಲ್ಲಿಯೂ ಮಾಡಿಸಬೇಕಾದರೆ ಏನದು ಪರಶಕ್ತಿ, ಮಹೋತ್ಸಾಹ, ಪೂರ್ಣಾನಂದ, ವಾತ್ಸಲ್ಯ ಸಾಗರ. ಅತ್ಯದ್ಭುತವಾದದ್ದು ನನ್ನ ಪಕ್ಕದಲ್ಲಿಯೇ ಕೂತುಕೊಳ್ಳಿ, ಹೊತ್ತು ಹೊತ್ತಿಗೆ ನಾನೇನು ಮಾಡಬೇಕು ಅಂತ ನೆನಪು ಮಾಡಿ ಅಂತ ನಿಮಗೆ ಒಬ್ಬ ಹೇಳಿದ ಅಂತ ಅಂದುಕೊಳ್ಳಿ, ಎಷ್ಟು ಹೊತ್ತು ಹೇಳಬಹುದು? ಆಲೋಚನೆ ಮಾಡಿ, ನಮಗಿರುವ ಕಾರುಣ್ಯ, ನಮಗಿರುವ ಸಹಾನುಭೂತಿ, ದೇವರಿಗಿರುವಂತಹ ಕಾರುಣ್ಯ, ಅವನಿಗಿರುವ ಸಹಾನುಭೂತಿ, ಅಂತರ ಎಷ್ಟು? ಆ ಪರಮಾತ್ಮನ ಕಾರುಣ್ಯಕ್ಕೂ ನಮ್ಮ ಕಾರುಣ್ಯದ ಪರಮಾಣುವಿಗೂ ಅನಂತ ಅನಂತ ಅಂತರ. ಆ ಭಗವಂತನ ಅಂತರ ಮನಸ್ಸು, ನಮ್ಮ ಅಂತರ ಮನಸ್ಸು, ಈ ಎರಡೂ ಅಂತರಗಳಲ್ಲಿರುವ ಅಂತ ಇದು ಅನಂತ. ಅನಂತವಾದ ಅಂತರ ಇರುವ ಅಂತರ ಆ ಅನಂತನದು. ಕನ್ನಡ ಬರದವ ಉಪನ್ಯಾಸಕ್ಕೆ ಕುಳಿತಿದ್ದಾನೆ, ಏನೋ ಹೇಳ್ತಾ ಇದ್ದಾರೆ ಉಪನ್ಯಾಸಕರು ಕನ್ನಡದಲ್ಲಿ, ಸ್ವಲ್ಪ ನನಗೆ ತಿಳಿಯುವ ಭಾಷೆಯಲ್ಲಿ ಹೇಳು ಅಂತ ಪಕ್ಕದವ ಕೇಳಿದ. ಆಸ್ಥೆಯಿಂದ ಕೇಳ್ತಾ ಇದ್ದೀರಿ, ಒಂದು ಎರಡು ವಾಕ್ಯಗಳನ್ನು ವಿವರಣೆ ಕೊಟ್ಟು ನನಗೂ ಕೇಳದಂತೆ ಮಾಡಬೇಡಪ್ಪ, ಸುಮ್ಮನಿರು, ಅರ್ಥ ಆದಷ್ಟು ಅರ್ಥ ಮಾಡಿಕೊ, ಇಲ್ಲದೇ ಇದ್ದರೆ ಇಲ್ಲ, ಆಮೇಲೆ ಬೇಕಾದರೆ ನೋಡೋಣ ಅಷ್ಟೇ. ಕಾರಣ ನಮ್ಮ ಶಕ್ತಿಯೂ ಇಲ್ಲ, ಅಷ್ಟು ಕಾರುಣ್ಯವೂ ಇಲ್ಲ, ಪ್ರೀತಿಯೂ ಇಲ್ಲ. ಕಾಲ ಕಾಲಕ್ಕೆ ಬೇಕಾದದ್ದನ್ನು ನೆನಪು ಮಾಡು ಅಂದರೆ ಬಹಳ ಒಂದು ಎರಡೋ ಹೇಳಿ, ನನಗೆ ಬೇರೆ ಉದ್ಯೋಗ ಇಲ್ವ, ನಿನ್ನ ಸೇವಕನಾಗಿ ನಿನ್ನ ಹಿಂದೆ ಎಲ್ಲವನ್ನೂ ತಿಳಿಸ್ತಾ ಕೂಡೋದಕ್ಕೆ ನಾನೇನು ನಿನ್ನ ದಾಸನ? ಅಥವಾ ದಾಸನೇ ಆದ ವ್ಯಕ್ತಿಯು ನಾಲ್ಕಾರು ಸ್ನಾನದ ಹೊತ್ತಿಗೆ ಸ್ನಾನ, ಊಟದ ಹೊತ್ತಿಗೆ ಊಟ, ಹೊರಗೆ ಹೋಗಬೇಕಾದ ಸಂದರ್ಭದಲ್ಲಿ ಕಾಲವನ್ನು ಸೂಚಿಸಬಹುದಷ್ಟೇ. ಕ್ಷಣ ಕ್ಷಣಕ್ಕೆ ನೆನಪು ಮಾಡಿಕೊಡುವಂತಹ ಶಕ್ತಿ ಪ್ರೀತಿ ಉಳ್ಳ ವ್ಯಕ್ತಿ ಯಾರಿದ್ದಾರೆ? ಈಗ ನಾನು ಮಾತನಾಡ್ತಾ ಇದ್ದೇನೆ, ಪ್ರತಿ ಕ್ಷಣಕ್ಕೆ ಯಾವ ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕು, ಯಾವ ಪದಗಳನ್ನು ಜೋಡಿಸಬೇಕು, ಯಾವುದಾದ ಮೇಲೆ ಏನು ಹೇಳಬೇಕು, ತನ್ನ ಪಾಡಿಗೆ ತಾನು ನೆನಪಾಗ್ತಾ ಇರುತ್ತೆ. ಕೇಳುವ ನಿಮಗೂ ನೆನಪಾಗತ್ತೆ. ಏನು ಒಂದು ಶಬ್ದ ನಿಮಗೆ ಅರ್ಥವನ್ನು ತಿಳಿಸಬೇಕು ಅಂದರೆ ಸ್ಮರಣೆಯ ಅಗತ್ಯ ಬಹಳ ಇದೆ. ಗಾಯತ್ರಿ ಅಂತ ನಾನಂದರೆ ಗಾಯತ್ರಿಯ ಬಗ್ಗೆ ಇವರು ಹೇಳ್ತಾರೆ ಅಂತ ನಿಮಗೆ ಗೊತ್ತಾಗುವುದು ಯಾವಾಗ? ಗ ಆ ಯ ಅ ತ ರ ಇ ಇಷ್ಟು ಅಕ್ಷರಗಳನ್ನು ನಾನು ಉಚ್ಚರಿಸಿದೆ ಅಂತ ನಿಮಗೆ ಗೊತ್ತಾದಾಗ. ಆದರೆ ಏಕಕಾಲಕ್ಕೆ ಉಚ್ಚಾರಣೆ ಆಗುವುದಿಲ್ಲ. ಗ ಆದ ಮೇಲೆ ಆಮೇಲೆ ಯ ತ ರ ಈ ಒಂದಾದ ಮೇಲೆ ಒಂದರ ಉಚ್ಚಾರಣೆ, ಮುಂದಿನ ಅಕ್ಷರದ ಉಚ್ಚಾರಣೆಯ ಪ್ರಸಂಗದಲ್ಲಿ ಹಿಂದಿನ ಅಕ್ಷರ ಮರೆತು ಹೋದರೆ ನಿಮಗೆ ನೆನಪು ಉಳಿಯುವುದು ಕೊನೆಯದು ಈ. ಈ ಅಂದರೆ ಏನರ್ಥ ಆಗಬಹುದು? ಇವತ್ತಿನ ಒಳಗೆ ಈ ಅಂದರೆ ಎಲೆಕ್ಟ್ರಾನಿಕ್ ಅಂತ ಅರ್ಥ ಆಗಬಹುದು. ಆದರೆ ಹಾಗಾಗುವುದಿಲ್ಲ. ಈ ಅನ್ನುವಾಗ ರ ನೆನಪಿದೆ, ರ ನೆನಪಿಟ್ಟುಕೊಳ್ಳುವುದು ಮಾತ್ರ ಅಲ್ಲ, ತ ಯ ಗಾ ಎಲ್ಲವೂ ನೆನಪಾಗತ್ತೆ. ಅದು ಗಾಯತ್ರಿ ಅನ್ನೋ ಶಬ್ದ ಅಂತ ನಿಮಗೆ ಗೊತ್ತಾಗುವುದು ಕೊನೆಯ ವರ್ಣವನ್ನು ತಿಳಿಯುವಾಗ ಹಿಂದಿನ ಎಲ್ಲ ವರ್ಣಗಳ ನೆನಪಿದ್ದಾಗ ಮಾತ್ರ. ಇದು ಒಂದು ಗಾಯತ್ರಿ ಶಬ್ದ ಅಲ್ಲ. ಯಾರೇ ಏನೇ ಮಾತನಾಡುವಾಗ ಯಾವುದೇ ಶಬ್ದದ ಕೊನೆಯ ವರ್ಣವನ್ನು ಕೇಳುವಾಗ ಹಿಂದಿನ ಎಲ್ಲ ವರ್ಣಗಳ ನೆನಪು ನಿಮಗಿದ್ದು ಇದೊಂದು ಶಬ್ದ ಅಂತ ಗೊತ್ತಾಗೋದು. ನಂತರ ಅದರ ಅರ್ಥ ಏನು ಅಂತ ನಿಮ್ಮ ತಂದೆ ನಿಮಗೆ ಗಿಳಿಪಾಠ ಕಲಿಸುವಾಗ ಹೇಳಿದ್ದು, ಗುರುಗಳು ಹೇಳಿದ್ದು, ತಾಯಿ ಹೇಳಿದ್ದು, ವ್ಯವಹಾರದಿಂದ ತಿಳಿದಿದ್ದು, ಅಧ್ಯಯನದಿಂದ ತಿಳಿದಿದ್ದು ಅದೆಲ್ಲ ನೆನಪಿಗೆ ಬರುತ್ತೆ. ಹಿಂದಿನ ವರ್ಣಗಳ ನೆನಪು, ಹಿಂದಿನ ಪದಗಳ ನೆನಪು, ಹಿಂದಿನ ವಾಕ್ಯಗಳ ನೆನಪು, ಆ ಪದಗಳ ಅರ್ಥ ಏನು ಅಂತ ತಿಳಿದದ್ದರ ನೆನಪು, ತಿಳಿದ ಮೇಲೆ ಮಾಡಬೇಕಾದ ಕರ್ತವ್ಯ ಏನು ಅನ್ನುವುದರ ಎಚ್ಚರ ಎಷ್ಟು ಲೆಕ್ಕ ಇಲ್ಲ. ದೇವರು ಮಾಡುವ ಉಪಕಾರಕ್ಕೆ ಲೆಕ್ಕ ಇಲ್ಲ. ಆದರೆ ನಮ್ಮಂತಹ ಕೃತಜ್ಞರು ಕೃತಜ್ಞರು ದೇವರು ಮಾಡುವ ಲೆಕ್ಕ ಇಲ್ಲದ ಉಪಕಾರಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಎಷ್ಟು ವಿಪರ್ಯಾಸ! ಲೆಕ್ಕ ಇಲ್ಲದಷ್ಟು ಉಪಕಾರಗಳನ್ನು ಅವನು ಮಾಡಿದರೆ ಒಂದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕೃತಜ್ಞರಾಗಿ ಕುಳಿತವರು ನಾವು. ಬೇರೆ ಏನು ಬೇಡ, ಇದೊಂದನ್ನೇ ಚಿಂತನೆ ಒಂದೇ ಮಾಡಿದ್ದು ದೇವರು ಎಷ್ಟು ದೊಡ್ಡ ಅನುಗ್ರಹ. ಇದನ್ನೇ ಸ್ಮರಿಸಿ, ಇದನ್ನೇ ಬೇಡಿ. ಸ್ಮರಣೆ, ದೇವರು ಕೊಟ್ಟದ್ದು ಹತ್ತು, ಹಲವು, ನೂರು, ಸಾವಿರ, ಲಕ್ಷ, ಕೋಟಿ. ಆದರೆ ಸ್ವಾಮಿ, ಲೌಕಿಕ ಜೀವನವನ್ನು ನಡೆಸುವುದಕ್ಕೆ ಸಾಕಷ್ಟು ಸ್ಮರಣೆಯನ್ನು ಕೊಟ್ಟಾಗಿದೆ. ಆಧ್ಯಾತ್ಮಿಕ ಜೀವನವನ್ನು ಸಾಗಿಸುವಲ್ಲಿ ಸ್ಮರಣೆ ಸಾಕಷ್ಟಿದೆ, ಸಾಲದು. ಇನ್ನಷ್ಟು ಹೆಚ್ಚು ಸ್ಮರಣ ಶಕ್ತಿ, ಬುದ್ಧಿಯ ಪ್ರಚೋದನೆ ಆಗಬೇಕು. ಧಿಯೋಯೋರ ಪ್ರಚೋದಯ. ಪುರಾಣಗಳನ್ನು ಕೇಳ್ತಾನೆ, ಭಾಗವತ ಮಹಾಭಾರತ ಇತಿಹಾಸದ ಪುರಾಣದ ಶ್ರವಣ, ಸರ್ವಮೂಲ ಟೀಕಾ ಟಿಪ್ಪಣಿಗಳ ಅಧ್ಯಯನ ಶ್ರವಣ, ಸಾಕಷ್ಟು ವಿಷಯಗಳನ್ನು ತಿಳಿದಿದ್ದಾನೆ. ತಿಳಿಯುವುದಕ್ಕೂ ದೇವರ ಅನುಗ್ರಹ ಬೇಕು. ಅದು ಅನುಭವ. ಧಿಯೋ ಯೋನ ಪ್ರಚೋದಯ. ಗುರುಗಳ ಉಪದೇಶದಿಂದ ತತ್ವಗಳು ತಿಳಿಯುವಂತೆ ಮಾಡು. ದೇವಸ್ಯ ಸವಿತುಃ ಸಕಾಶ ದೇವಸ್ಯ ಧಿಯಃ ನಃ ಪ್ರಚೋದಯ. ದೇವರ ತಂದೆಯಿಂದ ದೇವರ ಬಗ್ಗೆ ತಿಳಿಯುವಂತೆ ಮಾಡು. ದೇವರ ತಂದೆ ದೇವರನ್ನು ತಿಳಿದ ಜ್ಞಾನಿಗಳು. ಯಸ್ತದ್ವೇದ ಸ ಪಿತುಷ್ಪಿತಾ ಸತ್. ದೇವರನ್ನು ತಿಳಿದ ದೇವರ ತಂದೆಯಂತೆ ಇರುವ ಜ್ಞಾನಿಗಳಿಂದ ದೇವರ ಬಗ್ಗೆ, ಧರ್ಮದ ಬಗ್ಗೆ ತಿಳುವಳಿಕೆಯನ್ನು ನೀಡು. ವೇದಶಾಸ್ತ್ರಗಳ ಅಧ್ಯಯನವನ್ನು ಮಾಡುವ ಮೂಲಕ ಜ್ಞಾನವನ್ನು ನೀಡು. ಲೌಕಿಕ ಜೀವನದಲ್ಲಿ ತನ್ನ ಬದುಕು, ತನ್ನ ಗುರಿ, ಇವುಗಳನ್ನು ಸಾಧಿಸುವುದಕ್ಕೆ ತನ್ನ ಅಧ್ಯಯನದ ಕೆಲವು ನಿಯಮಗಳನ್ನು ಇಟ್ಟುಕೊಂಡಿದ್ದಾನೆ ಮನುಷ್ಯ. ಇವತ್ತು ಇಷ್ಟು ಓದಬೇಕು, ಇಷ್ಟು ಡಿಗ್ರಿಗಳನ್ನು ಮಾಡಲೇಬೇಕು, ಆ ಡಿಗ್ರಿಗಳನ್ನು ಮಾಡಬೇಕಾದ್ರೆ ಇಷ್ಟೆಲ್ಲ ಟೆಕ್ಸ್ಟ್ ಕಂಪಲ್ಸರಿ, ಆಯಿತು ಡಿಗ್ರಿಗಳನ್ನು ಪಾಸು ಮಾಡಿ ಆಯಿತು, ಉದ್ಯೋಗ ಸಿಕ್ಕಾಯಿತು, ಸಾಗತಾ ಇದೆ ಜೀವನ ಭರದಿಂದ, ಹೆಂಡತಿ ಮಕ್ಕಳು ಎಲ್ಲರೂ ಸುಖವಾಗಿದ್ದಾರೆ, ಜೀವನದ ರಥ ಅಡೆತಡೆಗಳಿಲ್ಲದಂತೆ, ಲೌಕಿಕ ಜೀವನದ ಸುಖದ ಗುರಿಯತ್ತ ಸಾಗ್ತಾ ಇದೆ ತನ್ನ ಪಾಡಿಗೆ ತಾನು. ಇನ್ನದರ ಬಗ್ಗೆ ಚಿಂತೆ ಇಲ್ಲ ಅಲ್ವಾ? ಸರಿ, ಹಾಗಾದರೆ ಇನ್ನಾದರೂ ಆಧ್ಯಾತ್ಮಿಕ ಚಿಂತನೆಗೆ ಅವಕಾಶ. ಆಧ್ಯಾತ್ಮಿಕ ಅಧ್ಯಯನದ ಟೆಕ್ಸ್ಟ್, ಅದನ್ನು ಪೂರ್ಣಗೊಳಿಸುವ ಸಂಕಲ್ಪ, ಅದಕ್ಕೊಂದು ಬೇರೆ ರಥ ಅಲ್ಲ. ಇದೇ ರಥದಲ್ಲಿ, ಇದೇ ಜೀವನದ ಭರದಿಂದ ಸಾಗುವ ಸಂತಸದಿಂದ ಗುರಿಯನ್ನು ತಲುಪುವ ಪ್ರಯತ್ನದಲ್ಲಿರುವ ಇದೇ ರಥದಲ್ಲಿ ಕುಳಿತ ಮಾನವ ಮಾನಸಿಕವಾಗಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಧಿಯೋ ಯೋನಃ ಪ್ರಚೋದಯ, ಆ ಎಚ್ಚರವನ್ನು ದೇವರು ಕೊಡಬೇಕು. ನಾನು ಸಾಧಿಸಬೇಕಾದ ಗುರಿಯನ್ನು ಸಾಧಿಸಿ ಆಗಿದೆ, ಓದಬೇಕಾದದ್ದನ್ನು ಓದಿ ಆಯಿತು, ಗಳಿಸಬೇಕಾದದ್ದನ್ನು ಗಳಿಸಿ ಆಯಿತು, ಗಳಿಸ್ತಾ ಇದ್ದೇನೆ, ಸಾಕೇ ಸಾಕು, ಈ ತೃಪ್ತಿ ಬೇಡ. ನಾವು ಗಳಿಸಬೇಕಾದದ್ದು ಹಣವನ್ನು ಅಲ್ಲ, ನಾವು ಓದಬೇಕಾದದ್ದು ಲೌಕಿಕ ವಿದ್ಯೆಯನ್ನು ಅಲ್ಲ. ಅನಿವಾರ್ಯವಾಗಿ ಓದಿದ್ದು, ಓದಬೇಕಾದದ್ದು ಬೇರೆ ಇದೆ, ಅದನ್ನು ಓದೇ ಇಲ್ಲ. ಧಿಯೋ ಯೋನಃ ಪ್ರಚೋದಯ, ಶಾಸ್ತ್ರಗಳ ಅಧ್ಯಯನ ಮಾಡುವ ಪ್ರವೃತ್ತಿ ಬೆಳೆಯಲಿ, ಸಹಜವಾಗಿ ಕಿವಿಗೆ ಬಿದ್ದಷ್ಟು ಬೀಳಲಿ. ಎಷ್ಟು ಕಿವಿಯಲ್ಲಿ ಶಬ್ದಗಳನ್ನು ಹಾಕಿಕೊಂಡಿದ್ದೇವೋ ಅಷ್ಟೇ ವೇದವ್ಯಾಸ ದೇವರಿಗೆ ಶ್ರೀಮದಾಚಾರ್ಯರಿಗೆ ಮಾಡುವ ಉಪಕಾರ ಅಂತ ಭಾವಿಸೋದಲ್ಲ. ಚಿಂತೆ ಮಾಡಬೇಡಿ, ನೀವು ಮಾಡಿದ ಶಾಸ್ತ್ರಗಳ ಬಗ್ಗೆ ನಾನು ಸ್ವಲ್ಪ ಕೇಳಿದ್ದೇನೆ, ಅದಕ್ಕೂ ಸಮಯ ಹಾಕಿದ್ದೇನೆ ಅಂತ ಅವರಿಗೆ ಸಮಾಧಾನ ಮಾಡುವುದಕ್ಕಲ್ಲ. ನಿತ್ಯ ಸಮಾಹಿತ ಸ್ವಾಂತರು, ನಮ್ಮಿಂದ ಅವರಿಗೆ ಸಮಾಧಾನ ಬೇಕಿಲ್ಲ. ನನ್ನ ಉದ್ಧಾರಕ್ಕಾಗಿ, ನನ್ನ ಪರಮ ಸುಖಕ್ಕಾಗಿ, ನನ್ನ ಸಂಸಾರದ ಮೋಚನೆಗಾಗಿ, ನನ್ನವರ ಸುಖಕ್ಕಾಗಿ, ಅವರೆಲ್ಲರ ಉದ್ಧಾರಕ್ಕಾಗಿ ನಾನು ಅಧ್ಯಯನ ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು ಎಂಬ ಅತ್ಯಂತ ಸದಾಗ್ರಹ. ಕಿವಿಗೆ ಬಿದ್ದಷ್ಟಲ್ಲ, ಎಲ್ಲ ಪುರಾಣಗಳನ್ನು ಕೇಳಬೇಕು, ಭಾಗವತ ಮಹಾಭಾರತಾದಿ ಸತ್ಯಶಾಸ್ತ್ರಗಳನ್ನು ಪುನಃ ಪುನಃ ಪುನಃ ಪುನಃ ಕೇಳಬೇಕು, ಸರ್ವಮೂಲಾದಿ ಗ್ರಂಥಗಳನ್ನು ಶ್ರವಣ ಮಾಡಬೇಕು. ಯಾವ ಒಂದು ಸಬ್ಜೆಕ್ಟ್ ಹೋದರೂ ಪರೀಕ್ಷೆಯಲ್ಲಿ ಪಾಸ್ ಆಗುವುದಿಲ್ಲ, ಪೂರ್ಣವಾಗಿ ಮತ್ತೆ ಅದನ್ನು ಪ್ರತ್ಯೇಕವಾಗಿ ಆದರೂ ಕಟ್ಟಿ ಮುಗಿಸಲೇಬೇಕು. ಆ ರೀತಿಯ ಆಗ್ರಹದಿಂದ ಯಾವ ಒಂದು ಸಾತ್ವಿಕ ಪುರಾಣಗಳನ್ನು ಬಿಡೋದಿಲ್ಲ, ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಬಿಡೋದಿಲ್ಲ. ನನ್ನ ಯೋಗ್ಯತೆ ಇದ್ದಷ್ಟಾದರೂ ಕಷ್ಟಪಟ್ಟು ಓದಿ ತಿಳಿದು ಜ್ಞಾನವನ್ನು ಇದೇ ಜನ್ಮದಲ್ಲಿ ಪಡೆದುಕೊಂಡೇ ತೀರ್ತೇನೆ ಅನ್ನುವಂತಹ ಧಿಯೋ ಯೋನಃ ಪ್ರಚೋದಯ, ಆಗ್ರಹ, ಆ ತರಹದ ಅವಕಾಶ ಅಧ್ಯಯನ ಮಾಡಿದಾಗ ಜ್ಞಾನ ಬರುವ ಒಂದು ದೊಡ್ಡ ಅನುಗ್ರಹ.